ಹಾಲಿನ ಇಳುವರಿಯನ್ನ ನಾವು ಹೆಚ್ಚು ಉತ್ಪಾದನೆ ಮಾಡ್ತೀವಿ, ಅದು ಲಾಭದಾಯಕ. ಮತ್ತು ಎಷ್ಟು ಕಡಿಮೆ ಖರ್ಚಿನಲ್ಲಿ ನಾವು ಒಂದು ರಾಸನ್ನ ನಿರ್ವಹಣೆ ಮಾಡ್ತೀವಿ, ಅದ್ರ ಮೇಲೆ ರೈತನಿಗೆ ಒಂದು ಲಾಭದಾಯಕ ಆಗ್ತದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ರೈತರು ತಮ್ಮ ಒಂದು ರಾಸುಗಳಿಗೆ ಸರಿಯಾದ ಒಂದು ಒಂದು ಮೇವನ್ನು ಒದಗಿಸ್ತಾ ಇರ್ತಾರೆ. ಬಟ್ ವೈಜ್ಞಾನಿಕವಾಗಿ ಅದನ್ನ ಒಂದು ಇನ್ನು ಸ್ವಲ್ಪ ಉತ್ತುವರ್ಜಿ ವಹಿಸಿ ತಾವು ಒಂದು ಆಹಾರ ನೀಡಿಕೆಯನ್ನ ಸರಿಯಾದ ಕ್ರಮದಲ್ಲಿ ನಿರ್ವಹಣೆ ಮಾಡಿದ್ರೆ ನಾವು ಹಾಲಿನ ಒಂದು ಗುಣಮಟ್ಟ ಮತ್ತು ಇಳುವರಿನ ಕಾಪಾಡ್ಕೋಬಹುದು. ಮುಖ್ಯವಾಗಿ ನಾವು ಆಹಾರ ಕೊಡೋದ್ರಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ಒಂದು ಒಣ ಹುಲ್ಲು, ಹಸಿ ಹುಲ್ಲು ಮತ್ತು ಪೌಷ್ಟಿಕಾಹಾರ, ಜೊತೆಗೆ ಈ ಲವಣಾಂಶ ಮತ್ತು ಜೀವಸತ್ವಗಳು ಅದಕ್ಕೆ ಮುಖ್ಯವಾಗಿ ಬೇಕಾಗ್ತದೆ. ಇಷ್ಟನ್ನ ನಾವು ಕೊಡ್ಬೇಕಂತ ಹೇಳ್ತೀವಿ. ಸೊ ನಮ್ಮ ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ, ಒಣ ಹುಲ್ಲನ್ನ ಸಾಕಷ್ಟು ಕೊಡ್ತಾರೆ, ಬಟ್ ಹಸಿ ಹುಲ್ಲನ್ನ ಅಷ್ಟೇ ಮುಖ್ಯವಾಗಿರ್ತದೆ. ಹಸಿ ಹುಲ್ಲನ್ನು ಸಹ ನಾವು ರಾಸುಗಳಿಗೆ ಕೊಡಬೇಕಾಗ್ತದೆ. ಆಮೇಲೆ ಅದ್ರ ಜೊತೆಗೆ ಪೌಷ್ಟಿಕಾಹಾರ. ಸೊ ಪೌಷ್ಟಿಕಾಹಾರ ಕೊಟ್ಟಾಗ ನಾವು ಜಾಸ್ತಿ ಪೌಷ್ಟಿಕಾಹಾರ ಕೊಟ್ಟರೆ ಅದ್ರ ಖರ್ಚಿನ ಒಂದು ನಿರ್ವಹಣೆ ಜಾಸ್ತಿ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಹಸಿ ಹುಲ್ಲನ್ನು ನಾವು ಕಡೆ ಕೊಟ್ಟಾಗ ಸೊ ಪೌಷ್ಟಿಕಾಹಾರದ ಒಂದು ಖರ್ಚನ್ನು ನಾವು ಅಲ್ಲಿ ಉಳಿತಾಯ ಮಾಡ್ಬೋದು. ಸೊ ಒಣ ಹುಲ್ಲನ್ನು ನಾವು ಎಷ್ಟು ಕೊಡ್ಬೇಕು, ಸಾಮಾನ್ಯವಾಗಿ ಈಗ ನಮ್ಮ ನೀರಾವರಿ ಪ್ರದೇಶದಲ್ಲಿ ಏನು ಮಾಡ್ತಾರೆ, ಎಲ್ಲ ರಾಸುಗಳನ್ನ ಈ ಹುಲ್ಲಿನ ಬಣವೆ ಕಟ್ಟಿಬಿಡ್ತಾರೆ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಣ ಹುಲ್ಲೇ ತಿಂತಾ ಇರ್ತದೆ. ಸೊ ಆ ನಿಟ್ಟಿನಲ್ಲಿ ಅಷ್ಟೊಂದು ಒಣ ಹುಲ್ಲು ತಿನ್ನಿಸೋ ಅವಶ್ಯಕತೆ ಇಲ್ಲ. ಸೊ ನಾವೇನು ಮಾಡಬೇಕು, ಸಾಮಾನ್ಯವಾಗಿ ಒಂದು ದೊಡ್ಡ ಎಮ್ಮೆ ಅಥವಾ ಆಕಳು ಇತ್ತಂದ್ರೆ ಅದಕ್ಕೆ ದಿನಕ್ಕೆ 15-20 ಕೆಜಿಯಷ್ಟು ಒಣ ಹುಲ್ಲು ತಿನ್ನತ್ತೆ ಅಂದಾಜು. ಸೊ ಅದನ್ನ ನಾವು ದಿನಕ್ಕೆ ಒಂದು 24 ವಿಂಗಡಣೆ ಮಾಡಿದಾಗ ದಿನಕ್ಕೆ 3 ನಾವು ಒಣ ಹುಲ್ಲನ್ನು ಕೊಡಬೇಕಾಗ್ತದೆ. ಅದೇ ತರನಾಗಿ ಹಸಿ ಹುಲ್ಲು, ಹಸಿ ಹುಲ್ಲು ಬಹಳ ಮುಖ್ಯ. ಸೊ ಅದು ಏಕದಳ ಇರ್ಬೋದು, ದ್ವಿದಳ ಧಾನ್ಯ ಇರ್ಬೋದು, ಇದರಲ್ಲಿ ಹಸಿ ಹುಲ್ಲನ್ನ ನಾವು ಹೈನುಗಾರಿಕೆಯಲ್ಲಿ ಅಳವಡಿಸಿಕೊಂಡಾಗ ಒಂದು ಖರ್ಚು ಕಡಿಮೆ ಆಗ್ತದೆ, ಜೊತೆಗೆ ಒಂದು ಹಾಲಿನ ಇಳುವರಿ ನಾವು ಹೆಚ್ಚು ಉತ್ಪಾದನೆ ಮಾಡಕ್ಕೆ ಅನುಕೂಲ ಆಗ್ತದೆ. ಸೊ ಹಸಿ ಹುಲ್ಲನ್ನು ಸಹ ನಾವು ದಿನಕ್ಕೆ 15-20 ಕೆಜಿಯಷ್ಟು ಅದನ್ನು ದಿನಕ್ಕೆ 3 ಕೊಟ್ಟರೆ ಸಾಕು. ಇನ್ನು ಯಾಕೆ ನಾವು ಇದನ್ನ 2-3 ಕೊಡಬೇಕಂತಂದ್ರೆ, ಎಷ್ಟು ಹುಲ್ಲನ್ನು ತಿಂದವು ನೆಂಬಲಾಗ್ತೀವಿ ಅಂತ ಹೇಳ್ತೀವಲ್ಲ, ಅದು ಹಾಕಿದಾಗ ಅದು ಹಾಲಿನ ಉತ್ಪಾದನೆಗೆ ಜಾಸ್ತಿ ಅನುಕೂಲ ಆಗ್ತದೆ. ಇಲ್ಲದ್ರೆ ಅದು ಪೂರ್ತಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಬರೀ ಒಣ ಹುಲ್ಲು ತಿನ್ನೋದ್ರಿಂದ ಆ ತಿಂದಂತ ಹಾಲನ್ನ ಜೀರ್ಣ ಮಾಡೋದಕ್ಕೆ ಶಕ್ತಿ ವ್ಯಯ ಆಗ್ತದೆ. ಸೊ ಹಾಲಿನ ಇಳುವರಿ ನಮಗೆ ದೊರಕೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ಇನ್ನು ಹುಲ್ಲು ಕೊಡೋದಾಗಿತ್ತು ಅಂದ್ರೆ ತೊಂದರೆ ಇಲ್ಲ. ಈ ಒಣ ಸೊಪ್ಪೆ ಅಥವಾ ಬೇರೆ ದಂಟನ್ನ ಕೊಡೋ ಸಮಯದಲ್ಲಿ ನಮ್ಮ ರೈತರು ಏನ್ ಮಾಡ್ತಾರೆ, ಅದನ್ನ ಕಟ್ ಮಾಡಿ ಹಾಕ್ಬಿಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಅದು ಅದನ್ನ ಜೀರ್ಣ ಶಕ್ತಿ ಮಾಡೋದಕ್ಕೆ ಶಕ್ತಿ ಬಹಳ ವ್ಯಯ ಆಗ್ತದೆ. ಸೊ ಅದನ್ನ ಸಣ್ಣ ತುಂಡುಗಳಾಗಿ ನಾವು ಅದನ್ನ ಕೊಡಬೇಕಾಗ್ತದೆ. ಇದಕ್ಕೆ ಮುಖ್ಯವಾಗಿ ನಾವು ಈ ಮೇವು ಕತ್ತರಿಸುವ ಯಂತ್ರ ಉಪಯೋಗಿಸಿ ಅದನ್ನ ತುಂಡು ಮಾಡಿ ಕೊಟ್ರೆ ಬಹಳ ಒಳ್ಳೇದು. ಈ ಹಸಿ ಹುಲ್ಲಾಯ್ತು, ಒಣ ಹುಲ್ಲಾಯ್ತು. ಸೊ ಆ ನಿಟ್ಟಿನಲ್ಲಿ ಅದೇನಾಗ್ತದೆ, ಅದು ಜೀರ್ಣಕ್ರಿಯೆಗೆ ಅನುಕೂಲ ಆಗಿ ಅದು ಸಾಕಷ್ಟು ನಮಗೆ ಹಾಲಿನ ಒಂದು ಉತ್ಪಾದನೆಗೆ ಅನುಕೂಲ ಆಗ್ತದೆ. ಸೊ ಇನ್ನು ಪೌಷ್ಟಿಕ ಆಹಾರ ಬಗ್ಗೆ ಹೇಳಿದೆ ನಾನು. ಸೊ ಸಾಮಾನ್ಯವಾಗಿ ನಾವು ಹೇಳೋದು ನಿರ್ವಹಣೆಗಾಗಿ 1 ನಾವು ಪೌಷ್ಟಿಕಾಹಾರ ಕೊಡಬೇಕಾಗ್ತದೆ ಒಂದು ಹೈನೂರು ಹಾಸಿಗೆ, ಜೊತೆಗೆ 3 ಅಷ್ಟು ಹಾಲು ಕೊಟ್ರೆ 1 ಅಷ್ಟು ಪೌಷ್ಟಿಕಾಹಾರ ಕೊಡಬೇಕಂತ ಹೆಚ್ಚಿಗೆ ಕೊಡಬೇಕು. ಸೊ ಸಾಧಾರಣ ಒಂದು 10 ಹಾಲು ಕೊಡ್ತಿದ್ರೆ 3 ಅಷ್ಟು ಹಾಲಿನ ಉತ್ಪಾದನೆಗಾಗಿ 1 ಅಷ್ಟು ನಿರ್ವಹಣೆಗಾಗಿ ಅಂದ್ರೆ 4 ಬೇಕಾಗ್ತದೆ. ಸೊ 4 ಬೆಳಿಗ್ಗೆ 2 ಸಾಯಂಕಾಲ 2 ಕೊಟ್ರಾಯ್ತು. ಸೊ ಅದೇ ನಾವು ಹಸಿ ಹುಲ್ಲನ್ನು ಕೊಟ್ರೆ ನಾವು 1/2 ಪೌಷ್ಟಿಕಾಹಾರ ಕೊಡೋದನ್ನ ಕಡಿಮೆ ಮಾಡಬಹುದು. ಸಾಮಾನ್ಯ 2 ಅಥವಾ 3 ಕೊಟ್ರೆ ಸಾಕಾಗ್ತದೆ, ಉಳಿತಾಯ ಆಗ್ತದೆ. ಈಗೇನಾಗ್ತದೆ, ಪೌಷ್ಟಿಕಾಹಾರ ಒಂದು ನಮ್ಮ ಕೆಎಂಎಫ್ ಸಂಸ್ಥೆ ಇರ್ಬೋದು ಅಥವಾ ಖಾಸಗಿ ಕಂಪನಿಯಲ್ಲಿ ಇರ್ಬೋದು, ಸುಮಾರು 1 18-20 ಬೀಳ್ತದೆ. ಸೊ ಇದು ರೈತನಿಗೆ ಹೊರೆ ಆಗ್ತದೆ, ಯಾಕಂದ್ರೆ ಹಾಲಿನ ಒಂದು ಮಾರಾಟದ ದರ ತೆಗೆದುಕೊಂಡ್ರೆ ಒಂದು ಪೌಷ್ಟಿಕಾಹಾರದ ದರ ತೆಗೆದುಕೊಂಡ್ರೆ ಬಹಳ ಅಜಗಜಾಂತರ ವ್ಯತ್ಯಾಸ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ರೈತರು ತಾವೇ ಮನೆಯಲ್ಲಿ ತಮ್ಮಲ್ಲಿರ್ತಕ್ಕಂತ ಒಂದು ಏಕದಳ ದ್ವಿದಳ ಧಾನ್ಯಗಳನ್ನ ಉಪಯೋಗಿಸಿಕೊಂಡು ಪೌಷ್ಟಿಕಾಹಾರ ತಯಾರು ಮಾಡ್ಕೋಬಹುದು. ಸೊ ಅದು ಹೇಗೆ ಅಂತಂದ್ರೆ, ಏಕದಳ ಧಾನ್ಯ ಆಯ್ತಂದ್ರೆ ಜೋಳ ಇರ್ಬೋದು, ಮೆಕ್ಕೆಜೋಳ, ಸಜ್ಜೆ, ರಾಗಿ, ಇದನ್ನ ಸುಮಾರು ಒಂದು 50% ಅಷ್ಟು ಆಗ್ಬೇಕು. ಅಂದ್ರೆ ಒಂದು 100 ನಾವು ಮಾಡ್ಬೇಕಂದ್ರೆ 50 ಅಷ್ಟು ಇದು ಇರ್ಬೇಕು ಏಕದಳ ಧಾನ್ಯ. ಇನ್ನು ದ್ವಿದಳ ಧಾನ್ಯ ಸುಮಾರು 20-30 ದ್ವಿದಳ ಧಾನ್ಯ ಅಂದ್ರೆ ನಮ್ಮಲ್ಲಿ ಕಡಲೆ ಒಟ್ಟು ಇರ್ತದೆ ಅಥವಾ ತೊಗರಿ ಒಟ್ಟು, ಎಲ್ಲ ಕಾಳುಗಳ ಮಿಲ್ಲಲ್ಲಿ ಸಿಗ್ತಕ್ಕಂಥ ಒಟ್ಟು ಅಥವಾ ಪಾಲಿಸ್ ಒಟ್ಟು ಇರ್ಬೋದು. ನಮ್ಮ ನೆಲ್ಲು ಯಾಕೆ ನಮ್ಮ ಭಾಗದಲ್ಲಿ ಈ ರೈಸ್ ಮಿಲ್ಗಳು ಇದಾವೆ, ಪಾಲಿಸ್ ಒಟ್ಟು ಸಾಕಷ್ಟು ಸಿಗ್ತದೆ. ಸೊ ಅದನ್ನ ಒಂದು 25-30 ಆಮೇಲೆ ಇನ್ನೊಂದು ಅತಿ ಮುಖ್ಯ ಅಂದ್ರೆ ಹಿಂಡಿ, ಈ ಕೊಬ್ಬಿನಂಶ ಇರಬೇಕು ಮತ್ತೆ ಹಾಲಿನ ಇಳುವರಿ ಚೆನ್ನಾಗಿರ್ಬೇಕಂದ್ರೆ ಹಿಂಡಿ. ಸೊ ಅದರಲ್ಲಿ ಅತಿ ಮುಖ್ಯವಾಗಿ ನಮ್ಮಲ್ಲಿ ಬಳಕೆ ಮಾಡೋದು ಹೈನುಗಾರಿಕೆ ಅಂದ್ರೆ ಈ ಅತ್ತೆಕಾಳು ಹಿಂಡಿ ಅಂತ. ಸೊ ಕಾಟನ್ ಸೀಡ್ ಕೇಕ್, ಸೊ ಇದು ಬಹಳ ಮುಖ್ಯ. ಇದು ಬೆಣ್ಣೆ ಉತ್ಪಾದನೆ ಅಥವಾ ತುಪ್ಪಕ್ಕೂ ಒಳ್ಳೆ, ಇದು ತುಪ್ಪದ ಒಂದು ಗುಣಮಟ್ಟ ಕಾಪಾಡೋದಕ್ಕೆ ಒಂದು ಕೊಬ್ಬಿನಂಶ ಜಾಸ್ತಿ ಬರೋದಕ್ಕೆ ಬಹಳ ಅನುಕೂಲ ಆಗ್ತದೆ. ಈ ನಮ್ಮ ಹಳೆ ರೈತರು ಇದ್ರ ಬಗ್ಗೆ ಗೊತ್ತು. ಸೊ ಅತ್ತೆಕಾಳು ತಿನ್ನಿಸೋದ್ರಿಂದ ತುಪ್ಪ ಒಂದು ವರ್ಷದವರೆಗೂ ಕೆಡಲ್ಲ ಅಂತ ಹೇಳ್ತಿರ್ತಾರೆ ಹಳ್ಳಿಯಲ್ಲಿ. ಸೊ ಆ ನಿಟ್ಟಿನಲ್ಲಿ ಈ ಹಿಂಡಿನ ಸುಮಾರು 10-15 ಅಷ್ಟು ಹಿಂಡಿನ ನಾವು ಬಳಸಬೇಕಾಗ್ತದೆ. ಈ ಅತ್ತೆಕಾಳು ಹಿಂಡಿ ಇಲ್ಲ ಅಂದ್ರೆ ಸೂರ್ಯಪಾನ ದಾರ ಆಗ್ಬಹುದು, ಕುಸುಬೆದಾಗ್ಬಹುದು, ಶೇಂಗಾದಾಗ್ಬಹುದು, ಯಾವ್ದಾದ್ರು ಲಭ್ಯ ಇರತಕ್ಕಂಥದ್ದು ತಮ್ಮ ಒಂದು ವ್ಯವಸ್ಥೆಯಲ್ಲಿ ಅದನ್ನ ನಾವು ಉಪಯೋಗಿಸ್ಕೊಂಡು ಮಾಡಬಹುದು.

ಸುರುವಿಗೆ ಬಿಡೋದಿಲ್ಲ ಅವರು, ಕೊನೆ ಹಾಲನ್ನ ಬಿಡ್ತಾರೆ. ಬಟ್ ಕೊನೆ ಹಾಲನ್ನ ನಾವ್ ಹಿಂಡ್ಕೋಬೇಕು, ಯಾಕಂದ್ರೆ ಕೊನೆ ಹಾಲಲ್ಲೇನೆ ಜಾಸ್ತಿ ಕೊಬ್ಬಿನ ಅಂಶ ಇರ್ತದೆ, ಅದು ನಮಗೆ ಉಪಯೋಗ ಆಗ್ತದೆ. ಸೊ ಕರು ಕೊನೆ ಹಾಲನ್ನ ಕುಡಿದಾಗ ಏನಾಗ್ತದೆ, ಬೇದಿ ಆಗ್ಬೋದು. ಯಾಕಂದ್ರೆ ಹೆಚ್ಚು ಹೆಚ್ಚು ಕೊಬ್ಬಿನ ಅಂಶ ಕರುಳಿಗೆ ಸೇರಿದಾಗ ಕರು ಬೇದಿಯಿಂದ ಒಂದು ರೋಗ ಒಂದು ಅಳವಡಿಸ ಅನುಕೂಲ ಅನಾನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಮುಂಚಿತವಾಗಿನೇ ಹಾಲು ಬಿಡಬೇಕು, ಇಲ್ಲದ್ರೆ ಹಾಲನ್ನ ಕರು ಬಿಡಲೇ ಇದ್ದಾಗ ಅದನ್ನ ಹಾಲನ್ನ ಹಿಂಡಿ ಕರು ಬೇರೆ ಕುಡಿಸ್ಬೇಕು, ಆಮೇಲೆ ಕೊನೆಯವರೆಗೂ ಎಲ್ಲ ಹಾಲನ್ನ ಹಿಂಡಬೇಕಾಗ್ತದೆ. ಆಮೇಲೆ ಸ್ವಚ್ಛತೆ ಬಹಳ ಮುಖ್ಯ, ಸ್ವಚ್ಛತೆನೂ ಅಷ್ಟೇ, ಹಾಲು ಶುದ್ಧ ಶುಚಿತ್ವವಾಗಿರ್ಬೇಕು. ಒಂದು ಮುಖ್ಯವಾಗಿ ಅಂತಂದ್ರೆ ಹಾಲು ಹಿಂಡೋ ಮುಂಚೆನು ಕೆಚ್ಚಲನ್ನು ತೊಳಿಬೇಕು, ಹಿಂಡಿದ ನಂತರ ತೊಳಿಬೇಕು. ಆಮೇಲೆ ಹಿಂಡೋ ಒಂದು ವ್ಯಕ್ತಿಯ ಕೈಗಳು ಸ್ವಚ್ಛವಾಗಿರ್ಬೇಕು, ಊರು ಉದ್ದ ಇರಬಾರ್ದು, ಅತನು ಯಾವುದೇ ತರ ರೋಗ ರುಜಿನಿಂದ ಬಳಲ್ತಿರಬಾರ್ದು, ಅಥವಾ ಯಾವುದೇ ಒಂದು ಈ ಗುಟ್ಕಾ ಹಾಕೊಳ್ಳೋದು ಅಥವಾ ಬೀಡಿಸೋದ ಈ ತರ ಚಟಗಳು ಇದ್ರೆ ಅದನ್ನು ದಯವಿಟ್ಟು ಮಾಡಲೇಬಾರ್ದು ಆ ಸಮಯದಲ್ಲಿ. ಆಮೇಲೆ ಶಾಂತ ರೀತಿಯಿಂದ ಒಂದು ಆ ಹಸುವಿಗೆ ಮತ್ತು ಹಿಂಡೋ ವ್ಯಕ್ತಿ ಇದ್ದಾಗ ಮಾತ್ರ ಆ ಒಂದು ಹಾಲಿನ ಇಳುವರಿನ ನಾವು ಪಡೆಯಬಹುದು. ಈಗ ಬಹಳಷ್ಟು ಕಡೆ ನೋಡ್ತಾ ಇರ್ತೀವಿ ನಾವು ಹಿಂಡು ಹೊತ್ತಿನಾಗ ಅವಕ್ಕೆಲ್ಲ ಒಂದು ತಿಂತಕ್ಕಂತ ಒಂದು ತಿಂಡಿಯನ್ನ ರಾಸುಗಳಿಗೆ ಇಡ್ತಿರ್ತಾರೆ, ಮುಂದೆ ಒಂದು ಕೆಬ್ಬನ್ ಬುಟ್ಟಿಯಲ್ಲಿ ತುಂಬಿಡ್ತಾರೆ, ಹಿಂದ್ ಹಾಲು ಹಿಡ್ತಾರೆ, ಇದು ಸರಿ ಅಂತೀರಾ ಹೇಗೆ? ಇದು ಒಳ್ಳೆ ಪ್ರಶ್ನೆ, ಯಾಕಂದ್ರೆ ಸಾಮಾನ್ಯವಾಗಿ ರೈತರು ಇದನ್ನ ಮಾಡ್ತಾ ಇದಾರೆ. ಸೊ ಈ ನಿಟ್ಟಿನಲ್ಲಿ ಒಂದು ಪೌಷ್ಟಿಕಾಹಾರ ಏನಿರ್ತದೆ ಮುಂಚೆನೆ ಕೊಟ್ಟು ಬಿಡ್ಬೇಕು ನಾವು, ಮುಂಚೆ ಮುಂಚೆ ನಾವು ಯಾವ ತರ ರೂಢಿ ಮಾಡ್ತೀವಿ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರ್ತದೆ. ಸೊ ನಾವು ವೈಜ್ಞಾನಿಕವಾಗಿ ಹೇಳೋದೇನೆಂದ್ರೆ ಪೌಷ್ಟಿಕಾಹಾರನ ಹಾಲು ಹಿಂಡಕ್ಕಿಂತ ಮುಂಚೆತೆ ಕೊಟ್ಟು ಅದನ್ನ ಜಾಸ್ತಿ ಈ ನೀರು ಕಲಸಿ ಕೊಡಬಾರ್ದು. ಸೊ ಮುದ್ದೆ ತರ ಸ್ವಲ್ಪ ನೀರ್ ಹಾಕಿ ಮುದ್ದೆ ತರ ಮಾಡಬಹುದು, ಇಲ್ಲ ಒಣ ಪೌಷ್ಟಿಕಾಹಾರ ಕೊಟ್ಟರೆ ಬಹಳ ಒಳ್ಳೇದು. ಸೊ ಇದರಿಂದನು ಒಂದು ಹಾಲಿನ ಇಳುವರಿ ಜಾಸ್ತಿ ಇದೆ. ಆಮೇಲೆ ಹಾಲು ಹಿಂಡಬೇಕಾದ್ರೆ ಸ್ವಲ್ಪ ಹಸಿ ಹುಲ್ಲನ್ನು ಹಾಕಿ ಅದ್ರ ನಮ್ಮ ಒಂದು ಗಮನ ಹಸಿ ಹುಲ್ಲು ತಿನ್ನೋ ಕಡೆಗೆ ಕೊಟ್ಟಾಗ ಒಂದು ಹಾರ್ಮೋನ್ ಆಕ್ಷನ್ ಆಗಿ ನಾವು ಹಾಲನ್ನು ಹಿಂಡ್ಕೋಬಹುದು. ಜೊತೆಗೆ ಹಾಲು ಹಿಂಡಿದ ನಂತರ ತಕ್ಷಣ ಅದು ಮಲಗಬಾರ್ದು. ಸೊ ಮಲಗೋದ್ರಿಂದ ಏನಾಗ್ತದೆ, ಒಂದು ಹಾಲು ಬರ್ತಕ್ಕಂಥ ರಂಧ್ರ ದಾರಿ ಇನ್ನೂ ಓಪನ್ ಆಗಿರ್ತವೆ. ಸೊ ಅದ್ರ ಮುಖಾಂತರ ಮಲಿಕೊಂಡ ತಕ್ಷಣ ಏನಾಗ್ತದೆ, ಕ್ರಿಮಿ ಕೀಟಗಳು ಕೆಚ್ಚಲು ಸೇರಿ ಅಲ್ಲಿ ಒಂದು ಕೆಚ್ಚಲು ಬಾವು ರೋಗ ಬರುವಂತ ಒಂದು ಸಂದರ್ಭ ಜಾಸ್ತಿ ಇರ್ತದೆ. ಸೊ ಹಸಿವಲ್ಲಿ ಕೊಟ್ಟಾಗ ಅದು ತಕ್ಷಣ ಮಲಗೋದಿಲ್ಲ. ಸೊ ಇದು ಒಂದು ನಾವು ಮಾಡಬೇಕಾಗ್ತದೆ. ಆಮೇಲೆ ಸಾಮಾನ್ಯವಾಗಿ ದಿನಕ್ಕೆ ಒಂದ್ ಸಾರಿ ಆದ್ರೂ ನಾವು ಅನ್ನ ಮೈ ತೊಳಿಬೇಕು, ಸ್ವಚ್ಛವಾಗಿಡಬೇಕು. ಆಮೇಲೆ ಒಣಗಿರ್ಬೇಕು, ಒಣಗಿರ್ಬೇಕು ಯಾವಾಗ್ಲೂ, ಕೊಟ್ಟಿಗೆ ಒಣಗಿ ಗಾಳಿ ಶುದ್ಧವಾದ ಗಾಳಿ ಆಡ್ತಾ ಇದ್ರೆ ಯಾವುದೇ ತರದ ರೋಗ ರುಜಿನ ಅದಕ್ಕೆ ಬರೋದಿಲ್ಲ. ಒಂದು ಅಜೋಲಾ ಅಂತ ಹೇಳಿ ನಮ್ಮ ಇದನ್ನ ಸಸಾರಜನಕ ಕೊಡ್ತಕ್ಕಂತ ಇದನ್ನು ಸಹ ನಾವು ರೈತರು ಅದನ್ನ ಮನೆ ಮುಂದೆನೆ ತಾವು ಎಲ್ಲಿ ಜಾಗ ಇರ್ತದೆ ಅಲ್ಲಿ ಮಾಡ್ಕೋಬಹುದು. ಇದು ಸಹ ನಮಗೆ ಒಂದು ಖರ್ಚನ್ನು ಕಡಿಮೆ ಮಾಡತಕ್ಕಂತ ಒಂದು ಆಹಾರ ಪದ್ಧತಿ. ಸೊ ಸಾಮಾನ್ಯವಾಗಿ ನಾವು ಒಂದು ರಾಸುವಿಗೆ 2-3 kg ವರೆಗೆ ಕೊಟ್ಟಾಗ ಪೌಷ್ಟಿಕಾಹಾರನ್ನು ಕಡಿಮೆ ಮಾಡಬಹುದು, ಇದರಿಂದ ನಮಗೆ ಲಾಭದಾಯಕ ಆಗ್ತದೆ. ಆಮೇಲೆ ಇನ್ನೊಂದು ಈ ಒಣ ಹುಲ್ಲನ್ನ ನಾವು ಹಾಗೆ ಕೊಡೋದ್ರ ಬದಲಿ ಅದನ್ನ ನಾವು ಯೂರಿಯಾ ಟ್ರೀಟ್ಮೆಂಟ್ ಮಾಡಿನೂ ಕೊಡಬಹುದು. ಸೊ ಬೇಸಿಗೆ ಸಮಯದಲ್ಲಿ ಹಸಿವುಲ್ ಇರಲಿಕ್ಕಿಲ್ಲ ಅಥವಾ ಹಸಿವುಲ್ ಇಲ್ಲದೇ ಸಮಯದಲ್ಲಿ ನಾವು ಒಂದು ಸುಮಾರು 1 ಕ್ವಿಂಟಲ್ ಅಷ್ಟು ಒಣ ಹುಲ್ಲಿಗೆ ಒಂದು 3 kg ಅಷ್ಟು ಯೂರಿಯಾ ಮತ್ತೆ ಇದ್ದಂತ ಬೆಲ್ಲ ಮತ್ತು ಉಪ್ಪನ್ನು ಮಿಶ್ರಣ ಮಾಡಿ ಅದಕ್ಕೆ ಸಿಂಪರಣೆ ಮಾಡಿ ಸುಮಾರು 1-8 ದಿವಸ ಅದನ್ನ ಮುಚ್ಚಿಟ್ಟು ಆಮೇಲೆ ಕೊಡ್ತಾ ಇದ್ರೆ ಒಳ್ಳೆ ಪೌಷ್ಟಿಕಾಹಾರ ಅದು ಆಗ್ತದೆ. ಅಥವಾ ಅತಿ ಹೆಚ್ಚು ಹಸಿವುಲ್ಲು ನಮ್ಮಲ್ಲಿ ಲಭ್ಯತೆ ಇತ್ತು ಅಂತಂದ್ರೆ ಅದನ್ನ ನಾವು ಸೈಲೇಜ್ ಅಥವಾ ರಸಮೇವು ಮಾಡಿ ಇಟ್ಕೊಂಡು ಸೊ ಆ ಸಮಯದಲ್ಲೂ ನಾವು ಉಪಯೋಗಿಸಿದಾಗ ಸಹ ನಾವು ಒಂದು ಹಾಲಿನ ಇಳುವರಿನೂ ಚೆನ್ನಾಗಿ ಜಾಸ್ತಿ ಪಡಿಬಹುದು, ಜೊತೆಗೆ ಖರ್ಚಿನ ನಿರ್ವಹಣೆನೂ ನಾವು ಕಡಿಮೆ ಮಾಡಬಹುದು. ಈಗ ಆರೋಗ್ಯ ಕಾಳಜಿ ಬಗ್ಗೆ ಏನ್ ಹೇಳ್ತೀರಿ? ಯಾಕಂದ್ರೆ ಆರೋಗ್ಯ ಕಾಳಜಿ ಗರ್ಭ ಧರಿಸಿದಿಂದ ಹಿಡಿದು ಅದು ಏನು ಇಳಿತಕ್ಕಂತ ಅವಧಿ ಒಳಗೆ ಏನು ಒಂದು ಕ್ರಮಗಳನ್ನು ಮಾಡಬೇಕು, ಆರೋಗ್ಯದ ಬಗ್ಗೆ ಏನು ಕಾಳಜಿ ತಗೋಬೇಕಾಗಿದೆ? ಮುಖ್ಯವಾಗಿ ವರ್ಷಕ್ಕೆ ಒಂದ್ಸರಿ ಸುಮಾರು 7-8 ತಿಂಗಳು ಗರ್ಭಾವಸ್ಥೆಯಲ್ಲಿದ್ದಾಗ ನಾವು 1 ಸಾರಿ ಜಂತುನಾಶಕ ಔಷಧಿಯನ್ನ ಅದಕ್ಕೆ ರಾಸಿಗೆ ಕೊಡಬೇಕಂತ ಹೇಳ್ತೀವಿ ತಾಯಿಗೆ. ಸೊ ಕೊಡೋದ್ರಿಂದ ಏನಾಗ್ತದೆ, ತಾಯಿಗೂ ಜಂತು ಇದ್ರೆ ನಿವಾರಣೆ ಆಗಿ ಅದು ಒಂದು ಆರೋಗ್ಯ ವೃದ್ಧಿ ಆಗ್ತದೆ, ಜೊತೆಗೆ ಒಳಗಡೆ ಬೆಳೀತಕ್ಕಂತ ಏನು ಕರು ಇರ್ತದೆ ಅದಕ್ಕೂ ಅನುಕೂಲ ಆಗ್ತದೆ. ಅಂದ್ರೆ ವರ್ಷದಲ್ಲಿ ಒಂದ್ಸರಿ ಕೊಡಲೇಬೇಕು, ಒಂದ್ಸರಿ ಅದು ಗರ್ಭಾವಸ್ಥೆಯಲ್ಲಿದ್ದಾಗ 7-8 ತಿಂಗಳಿದ್ದಾಗ ನಾವು ದೊಡ್ಡ ರಾಸಿಗೆ ಕೊಟ್ಬಿಟ್ರೆ ಬಹಳ ಒಳ್ಳೇದು. ಸೊ ಇದನ್ನ ನಾವು ಮೊದಲು ಮಾಡಬೇಕಾಗ್ತದೆ. ಇನ್ನು ಎರಡನೇದು ಕೆಲವು ಸಾಂಕ್ರಾಮಿಕ ರೋಗ ಬರ್ತವೆ ನಮ್ಮಲ್ಲಿ, ಮುಖ್ಯವಾಗಿ ಕಾಲು ಮತ್ತು ಬಾಯಿ ರೋಗ. ಸೊ ವರ್ಷಕ್ಕೆ ನಾವು 2 ಸಾರಿ ಉಚಿತವಾಗಿ ರೈತರ ಮನೆ ಬಾಗಿಲಿಗೆ ಈ ಲಸಿಕೆನ ಹಾಕ್ತೀವಿ. ಸೊ ಅಂತ ಸಮಯದಲ್ಲಿ ಈ ಲಸಿಕೆನ ನಾವು ಈ ರಾಸುಗಳಿಗೆ ಕೊಟ್ಟಾಗ ಸೊ ಯಾವ್ದೇ ತರದ ಈ ರೋಗ ಬರಲಿಲ್ಲ ಅಂದ್ರೆ ನಾವು ಹಾಲಿನ ಇಳುವರಿನ ಪಡಿಬಹುದು, ಯಾವುದು ತೊಂದರೆ ಇಲ್ಲ. ಯಾಕಂತಂದ್ರೆ ಈ ರೋಗ ಬಂತಂದ್ರೆ ಪೂರ್ತಿ ಹಾಲಿನ ಇಳುವರಿನ ಕಡಿಮೆ ಆಗ್ತದೆ, ಒಂದು ಗರ್ಭ ಧರಿಸಿದಂತ ರಾಸು ಇದ್ರೆ ಅದು ಕಂದನು ಆಗ್ಬಿಡ್ತದೆ. ಸೊ ಯಾವ ರಾಸುಗಳಿಗೆ ನಾವು ಮಾಡಿಸ್ಬೇಕಂತ ಹೇಳ್ತೀವಿ ಅಂದ್ರೆ ಸುಮಾರು 7-8 ತಿಂಗಳ ಗರ್ಭ ಇದ್ರೆ ಅವಕ್ಕೆ ಮಾಡೋದಿಲ್ಲ ಗರ್ಭ ಧರಿಸಿರ್ತಕ್ಕಂಥ ರಾಸುಗಳು. ಮತ್ತೆ 3 ತಿಂಗಳ ಒಳಗಡೆ ಇರ್ತಕ್ಕಂಥ ಕರುಗಳಿಗೆ ಸಹ ನಾವು ಈ ಲಸಿಕೆ ಹಾಕೋದಿಲ್ಲ. ಇನ್ನು ಉಳಿದ ಎಲ್ಲಾ ರಾಸುಗಳಿಗೆ ನಾವು ಈ ಲಸಿಕೆ ಹಾಕ್ಬೇಕಂತ ಹೇಳ್ತೀವಿ. ಕೆಲವು ರೈತರಲ್ಲಿ ಏನಿದೆ ಏನ ನಂಬಿಕೆ ಅಪನಂಬಿಕೆ ಇದೆ ಅಂದ್ರೆ ಈ ಇಂಜೆಕ್ಷನ್ ಹಾಕೋದ್ರಿಂದ ಹಾಲಿನ ಇಳುವರಿ ಕಡಿಮೆ ಆಗ್ಬಿಡ್ತದೆ, ಅದಕ್ಕೆ ಹಾಕ್ಸೋದೇ ಇಲ್ಲ ಅಂತ ಹೇಳ್ತಾರೆ. ಸೊ ಈ ಹಾಲಿನ ಇಳುವರಿಗೂ ಮತ್ತು ಲಸಿಕೆಗೂ ಸಂಬಂಧನೇ ಇಲ್ಲ, ತಪ್ಪು ಕಲ್ಪನೆ. ಸೊ ಒಂದು ದಿವಸ ಈಗ ನಾವು ಮಾಮೂಲಿ ಯಾವ್ದೋ ಒಂದು ಲಸಿಕೆ ತೆಗೆದುಕೊಂಡಾಗ ಒಂದ್ ದಿವಸ ನಮ್ಗೆ ಕೈ ನೋವು ಇರ್ತದೆ, ಜ್ವರ ಬರ್ತದೆ, ಅದೇ ತರ ರಾಸುಗಳಿಗೆ ಕೆಲವು ರಾಸುಗಳಿಗೆ ಇರ್ತದೆ, ಅದು ಯಾವ್ದೇ ತರ ತೊಂದರೆ ಹಾಲಿಗೆ ಕೊಡೋದಿಲ್ಲ.

ರಾತ್ರಿಯ ತಾಪಮಾನ ಇಳಿಕೆಯಾಗಿರುವುದರಿಂದ ಜಾನುವಾರುಗಳನ್ನು ಬೆಚ್ಚಗಿನ ಜಾಗದಲ್ಲಿ ಕಟ್ಟಿ ಹಾಕಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನು ಆದಷ್ಟು ಬೆಚ್ಚಗಿಡಬೇಕು ಮತ್ತು ಹೆಚ್ಚು ಗಾಳಿ ಆಡದಂತೆ ನೋಡ್ಕೋಬೇಕು. ಇನ್ನು ರೈತ ಬಾಂಧವರಿಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ರೈತ ಬಾಂಧವರೇ, ಇದುವರೆಗೂ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಬನ್ನಿ ರೈತ ಬಾಂಧವರೇ, ಈಗ ಪೇಟೆ ಧಾರಣೆ. ಈ ದಿನದ ಪೇಟೆ ಧಾರಣೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇವರು ಕಳಿಸಿದ ಇದನ್ನು ಪೇಟೆ ಧಾರಣೆ. ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಲಿಂಗಸೂರು ಮಾರುಕಟ್ಟೆಯಲ್ಲಿ ಬಾಜ್ರ ಕ್ವಿಂಟಾಲ್ಗೆ ಕನಿಷ್ಠ 2,500 ರೂಪಾಯಿಗಳಿಂದ ಗರಿಷ್ಠ 3,180 ರೂಪಾಯಿಗಳು. ಇನ್ನು ಜೋಳ 2,300 ರೂಪಾಯಿಗಳಿಂದ 2,310 ರೂಪಾಯಿಗಳು. ಇನ್ನು ಭತ್ತ 1,980 ರೂಪಾಯಿಗಳಿಂದ 2,000 ರೂಪಾಯಿಗಳು. ಇನ್ನು ಮಾನ್ವಿ ಮಾರುಕಟ್ಟೆಯಲ್ಲಿ ಜೋಳ 2,300 ರೂಪಾಯಿಗಳು, ಭತ್ತ 2,134 ರೂಪಾಯಿಗಳಿಂದ 2,230 ರೂಪಾಯಿಗಳು, ಭತ್ತ ಸೋನಮಸೂರಿ ಹಳೆ 2,500 ರೂಪಾಯಿಗಳಿಂದ 3,200 ರೂಪಾಯಿಗಳು. ಇನ್ನು ರಾಯಚೂರು ಮಾರುಕಟ್ಟೆಯಲ್ಲಿ ಬೆಂಗಲ್ ಗ್ರಾಮ್ 5,265 ರೂಪಾಯಿಗಳಿಂದ 6,600 ರೂಪಾಯಿಗಳು, ಹತ್ತಿ ಹೈಬ್ರಿಡ್ 6,344 ರೂಪಾಯಿಗಳಿಂದ 7,700 ರೂಪಾಯಿಗಳು. ಇನ್ನು ಗೋವಿನ ಜೋಳ 7,116 ರೂಪಾಯಿಗಳಿಂದ 7,385 ರೂಪಾಯಿಗಳು, ಗ್ರೀನ್ ಗ್ರಾಮ್ 7,101 ರೂಪಾಯಿಗಳು, ನೆಲಗಡಲೆ ಗುಂಗ್ರಿ 3,889 ರೂಪಾಯಿಗಳಿಂದ 6,229 ರೂಪಾಯಿಗಳು, ಭತ್ತ ಸೋನಮಸರಿ 2,051 ರೂಪಾಯಿಗಳಿಂದ 2,769 ರೂಪಾಯಿಗಳು. ಇದುವರೆಗೆ ರಾಯಚೂರು ಮಾನ್ವಿ ಲಿಂಗಸೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇವರದ ಪೇಟೆ ಧಾರಣೆ ಕೇಳಿದಿರಿ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:26 ನಿಮಿಷಗಳು. ಈಗ ಕೇಳಿ ಹಳೆ ಹೊಸೂರು ಗ್ರಾಮದ ವಿವಿಧ ಕಲಾವಿದರಿಂದ ಡೊಳ್ಳಿನ ಪದಗಳು. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆ. ದೀಪಾವಳಿ ಬೋನಸ್ ಸಿಗ್ತಾಯೇನು? ಅದಕ್ಕಿಂತ ದೊಡ್ಡದು ಶೇಖರವ್ರೆ, ಏನಾಯ್ತು ದೀಪಾವಳಿ ನೋಡ್ರಿ ಸಿಗ್ತಾ ಏನು? ಅದಕ್ಕಿಂತ ದೊಡ್ಡದು, ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ನ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ನಿಮ್ಗದಲ್ಲಿ ಹಂಚ್ಕೊತಾ ಇದ್ದೀನಿ. ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-2233. ದೀಪಾವಳಿ ಬೋನಸ್ ಸಿಗ್ತಾ ಏನು? ಅದಕ್ಕಿಂತ ದೊಡ್ಡದು ಶೇಖರವ್ರೆ, ಏನಾಯ್ತು ದೀಪಾವಳಿ ನೋಡ್ರಿ ಸಿಗ್ತಾ ಏನು? ಅದಕ್ಕಿಂತ ದೊಡ್ಡದು, ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ನ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ನಿಮ್ಗದಲ್ಲಿ ಹಂಚ್ಕೊತಾ ಇದ್ದೀನಿ. ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-2233. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಕೇಳಿರಿ ಹಳ್ಳಿ, ಈಗ ಕೇಳಿ ಹಳ್ಳಿ ಹೊಸೂರು ಗ್ರಾಮದ ವಿವಿಧ ಕಲಾವಿದರಿಂದ ಡೊಳ್ಳಿನ ಪದಗಳು. ಮಡಗೆ ನ ಬರುವಾಗ ಶಿವ ಸರಗೋಳ ಕಂಡೇವ ಶಿವನ ಮಡಗೆ ನ ಬರುವಾಗ ಶಿವ ಸರಗೋಳ ಕಂಡೇವ ಶಿವ ಚರುಣಪ್ಪ ಮುಚ್ಚಿನ ಗದ್ದಿಗೆ ಮುಟ್ಟದಲ್ಲಿ ಚರುಣ ದೇವ ಶಿವ ಚರುಣಪ್ಪ ಮುಚ್ಚಿನ ಗದ್ದಿಗೆ ಮುಟ್ಟದಲ್ಲಿ ಚರುಣ ದೇವ ಮುಟ್ಟದಲ್ಲಿ ಚರುಣ ದೇವ ಗುರವೇ ಮುಟ್ಟಂಬೆ ಶರಣ ದೇವ ಮುಟದಲ್ಲಿ ಶರಣ ದೇವ ಗುರವೇ ಮುಟ್ಟಂಬೆ ಶರಣ ದೇವ ಶರಣೆಂದೆವು ಶರಣೆಂದೆವು ಬೀರಣ್ಣ ಎದುವಾಗೆ ಶರಣ ದೇವ ಶರಣ ದೇವ ಶರಣ ದೇವ ಬೀರಣ್ಣ ಎದುವಾಗೆ ಶರಣ ದೇವ ಭಾಗ್ಯ ಚರೋಣಂದರು ಬೀರಣ್ಣ ಎದಿ ಎಲ್ಲವ ಪರೆ ಮಾಳೇನ ಎದಿ ಭಾಗ್ಯ ಚರೋಣಂದರೆ ಬೀರಣ್ಣ ಎದಿ ಎಲ್ಲವ ಪರೆ ಮಾಳೇನ ಶರಣೆಂದೆವು ಚರೋಣೆಂದೆವು ಬೀರಣ್ಣ ಹಣಿ ಭಾಗ್ಯ ಚರೋಣಂದೇವ ಶರಣೆಂದೆವು ಚರೋಣೆಂದೆವು ಬೀರಣ್ಣ ಹಣಿ ಭಾಗ್ಯ ಚರೋಣಂದೇವ ಹಣಿಭಾಗೆ ಚರಣ ಮಾಡಿದ್ರ ಬೀರಣ್ಣ ಹಣಿ ಎಲ್ಲವೋ ನಿನ್ನ ಭಂಡಾರ ಹಣಿಭಾಗೆ ಚರಣ ಮಾಡಿದ್ರ ಬೀರಣ್ಣ ಹಣಿ ಎಲ್ಲವೋ ನಿನ್ನ ಭಂಡಾರ ಡೊಳಿನ ಗಿಣಿರಾಯ ಡೊಳ್ಳೆ ಉಡುದಾರೆ ಡೊಳ್ಳೆ ಬಾಗಾಲೆ ಸರುಧಾಮ ಡೊಳಿನ ಗಿಣಿರಾಯ ಡೊಳ್ಳೆ ಉಡುದಾರೆ ಡೊಳ್ಳೆ ಬಾಗಾಲೆ ಸರುಧಾಮ ಜಗಿನ ಗಿಣಿರಾಯ ಜಗ್ಗೆ ಹೊಡೋದಾರೆ ಸಗದು ಬಾಗಾಲೆ ಸರುಧಾಮ ಜಗಿನ ಗಿಣಿರಾಯ ಜಗ್ಗೆ ಹೊಡೋದಾರೆ ಸಗದು ಬಾಗಾಲೆ ಸರುಧಾಮ ತಳನ ಕೆಂದು ರಾಯ ತಾಳನಾಗಿದರೆ ಕೋಲ ಮಿಂದ